ಮಂಡಾಳಿ ಸುತಿತು ಬೇಡೋರೆ ವರವಾಸಿ ಗುರು ಶಂಕರಾರ್ಯರ ಪರೋಜವ ಪರಾಜವಸಿದ ಬಾಗಿ ಕೊಂಡಾರಿ ತುತಿತು ಬೇಡೋರೆ ವರವಾಸಿ ಗುರು ಶಂಕರಾರ್ಯರ ಪದಾಜವ ಸಿದ ಬಾಗಿ ಕೊಂಡಾರಿ ತುತಿತು ಕಾಮಿ ತಾತವನೇತ್ವ ಪ್ರೇಮ ನಿಂತಲಕುವ ಆ ಮಹಿಮ ಗುಣರಾಮರ ಕಾಮಿ ತಾತವನೇತ್ವ ಪ್ರೇಮ ನಿಂತಲಕುವ ಆ ಮಹಿಮ ಗುಣದಾಮರ ಚಿರಬಾಯಿ ಕೊಂಡಾಡಿ ಸುತಿತು ಚಂದ್ರಮೌಳೆ ಚ ಪೂಜಿತ ರಾಧಾ ಚನ್ಮತ ತಾಪನ ಚಾರ್ಯರ ಚಿಗಬಾಗಿ ಕೊಂಡಾಡಿ ತುದಿತೋವೇ ಸುರತೀರ ಶೃಂಗೇರಿ ಪುರದೋಳ್ಮೆರೆಯುವ ಚಂದ್ರ ಶೇಖರ ಭಾರತಿ ಪ್ರೀತ ಚಿರಬಾಗಿ ಕೊಂಡಾಡಿ ತುತಿತೋವೇ ಚಿರಬಾಗಿ ಕೊಂಡಾಡಿ ತುತಿತೋವೇ.